ಏಹಕ್ಕೆ ಉಸಿರಿ ಸದಾ ಭಾರ ಇಲ್ಲ ಧಾರ ದೇಹಕ್ಕೆ ಉಸಿರಿ ಸದಾ ಭಾರ ಇಲ್ಲ ಧಾರ ಮಾನವೇ ನಮ್ಮ ಆಸ್ತಿಯಮ್ಮ ಒಡವೆ ಬಂಗಾರ ಉಸಿರೇ ಸದಾ ಭಾರ ಇಲ್ಲ ಧಾರ ಬದುಕಿನ ಹಣತೆ ಗಾಳಿಯಲ್ಲೂ ಉರಿದಿದೇಕೋ ಬದುಕಿನ ಹಣತೆ ಗಾಳಿಯಲ್ಲೂ ಉರಿದಿದೇಕೋ ಬತ್ತಿದ ಕಣ್ಣೀರಲು ಆಸೆ ಇದೆ ಇನ್ನೇಕೋ ಬತ್ತಿದ ಕಣ್ಣೀರಲು ಆಸೆ ಇದೆ ಇನ್ನೇಕೋ ದೇಹಕ್ಕೆ ಉಸಿರೆ ಸದಾ ಭಾರ ಇಲ್ಲ ಆಧಾರ ಬರೆದವ ಮೇಲೆ ಕುಳಿತು ನೋಡಿ ನಗುವ ತಾನೇನೆ ಬರೆದವ ಮೇಲೆ ಕುಳಿತು ನೋಡಿ ನಗುವ ತಾನೇನೆ ಬಡವ ಶ್ರೀಮಂತರ ಮಾಡಿದವರು ನಾವೇನೆ ಬಡವ ಶ್ರೀಮಂತರ ಮಾಡಿದವರು ನಾವೇನೆ ದೇಹಕ್ಕೆ ಉಸಿರೆ ಸದಾ ಭಾರ ಇಲ್ಲ ಆಧಾರ ಉಡುಪಿಂದ ನೂಲ ತೆಗೆದು ಹೊಲಿವ ಬಡವ ತಾನೇ.